ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹೇಳಿಕೊಂಡು ಚದುರಿದಂಗ ಅತಿ ಹಗುರದಿಂದ ಹಗುರವಾಗಿ ಮಳೆ ಆಗಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ. ಹೋಮಿಯೋ ಕೃಷಿ ಇವತ್ತಿನ ಈ ಕಾರ್ಯಕ್ರಮದೊಳಗ ನಿಂಬೆ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದ ಹಿರಿಯ ಪ್ರಗತಿಪರ ಸಾವಯವ ಕೃಷಿಕರಾದ ರಾಜಶೇಖರ್ ನಿಮ್ಮರಿಗಿ ಅವರೊಂದಿಗಿನ ಸಂದರ್ಶನ, ಜೊತೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರವಂಡ್ ಅವರೊಂದಿಗಿನ ಮಾತುಕತೆ. ನಡೆಸಿಕೊಡುವವರು ಸೋಮಶೇಖರ್ ಎಸ್ ರೂಳಿ. ಮೊದಲಿಗೆ ನಿಂಬೆ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದ ಹಿರಿಯ ಪ್ರಗತಿಪರ ಸಾವಯವ ಕೃಷಿಕರಾದ ರಾಜಶೇಖರ್ ನಿಮ್ಮರಿಗಿ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ಇಂಡಿ ತಾಲೂಕು ಬೆನಕನಹಳ್ಳಿ ಗ್ರಾಮದ ಹಿರಿಯ ನೈಸರ್ಗಿಕ ಕೃಷಿಕರಾಗಿರುವಂತಹ ರಾಜಶೇಖರ್ ನಿಂಬರಿಗಿ ಅವರು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ನಿಂಬರಿಗಿ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ. ನಮಸ್ಕಾರ ಸರ್. ರಾಜಶೇಖರ್ ನಿಂಬರಿಗಿ ಅವರಂತಂದ್ರ ನೈಸರ್ಗಿಕ ಕೃಷಿ ಅನ್ನುವಂತಹ ಒಂದು ಅನ್ವರ್ಥ ನಾಮ ಬಂದ್ಬಿಡುತ್ತೆ. ನೈಸರ್ಗಿಕ ಕೃಷಿಗೆ ಮತ್ತೆ ನಿಂಬರಿಗೆ ಅವರಿಗೆ ಏನು ವ್ಯತ್ಯಾಸ ಇಲ್ಲ? ನೀವು ಯಾವಾಗಿಂದ ಶುರು ಮಾಡಿದ್ರೆ ನೈಸರ್ಗಿಕ? 2006 ಶುರು ಮಾಡಿದ್ ಸರ್. ಅದಕ್ಕಿಂತ ಮೊದಲು ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿದ್ದಿಲ್ಲ ಸರ್. ಅದರಾಗ ಅದು ಕುಂಬಳ ಸರ್ ನಮ್ಗೆ ಇದನ್ನ ಮಾಡು ನೋಡು ಬಹಳಷ್ಟು ಒಳ್ಳೆ ಕೃಷಿ ಮಾಡ್ತೇವೆ ಅಂತ ಬಹಳ ಮಂದಿ ಹೇಳ್ಯಾರ. ನೀ ಮಾಡೋದು ನನಗೆ ಯಾಕೋ ಸರಿ ಅನ್ಸಲ್ಲ, ಇದು ಬಹಳಷ್ಟು ರಾಸಾಯನಿಕಗಳನ್ನು ಉಪಯೋಗ ಮಾಡಿ ಕೃಷಿ ಮಾಡ್ತಿ, ಒಂದ್ 2-3 ವರ್ಷ ಅಲ್ಲ ಅಂದ್ರಿ. ಅವಾಗ ಕಬ್ಬಿನ ಗಾಳ ನಡೆದಿರ್ತಿತ್ತು, ಬಾಳಿಕಾಯಿ ಇರ್ತಿದ್ವು, ಹಾಲು ಇರ್ತಿದ್ವು, ಕಬ್ಬಿನ ಹಾಲು ಕುಡಿಸಿ ಬಾಳೆಹಣ್ಣು ತಿನ್ನಿಸಿ ಕಳಿಸಿ ಬಿಡ್ತಿದ್ರಿ. ಅವ್ರು ಹೇಳದಕ್ಕೆ ಕೇಳಿಲ್ಲ. ಅದು ಯಾಕಂದ್ರೆ ನಾನು ಹಣಿವರದೊಳಗೆ ಏನಾದ್ರು ಬಂದಿದ್ದಿಲ್ಲಿ ಕಾಣಿಸ್ತಾರೆ ಸರ್, ಹೈರಾಣ ಆಗೋದಿತ್ತು. ಮುಂದವ್ರ ಒಂದ್ಸಲ ಜುಲುಮಿಲೆ 2006 ಕೂಳು ಸಂಘ ಕರ್ಕೊಂಡು ಹೋದ್ರೆ ಸರ್, ಅಲ್ಲಿ ಶಿಬಿರ ನಡೆದಿತ್ತು ಸುಭಾಷ್ ಬಾಳೆಕರ್ ಅವ್ರದ್ದು. ಅಲ್ಲಿ ಹೋಗೋ ಮುಂದಾಗ ಜ್ವರ ಜುಲುಮಿಲೆ ವಲ್ಲ ವಲ್ಲ ಅನ್ಕೋತೆ ಹೋಗಿ ಹೋಗೋದೊಳಕ ನನಗೆ ಅವ್ರು ಹೇಳೋದು ವಿಷಯ ಬಹಳ ಚಲೋ ಅನಸ್ತೇ ಸರ. ಅವಾಗ ಅದನ್ನೆಲ್ಲನೂ ನಾ ಬರ್ಕೊಂಡು ನನ್ನ ತಲೆಯಾಗಿನ ಏನಾದರೂ ಮಾಡಬೇಕಾದ್ರೆ ನೈಸರ್ಗಿಕ ಕೃಷಿಯನ್ನೇ ಮಾಡಬೇಕು, ಇಲ್ಲಿಕಂದ್ರೆ ಯಾವ ಕೃಷಿನೂ ಮಾಡಬಾರ್ದೆ ನಿರ್ಧಾರ ತಗೊಂಡು ಅಲ್ಲಿ ಬರಮುಂದಾಗ ಒಂದು ಚಾಲೆಂಜ್ ಮಾಡಿ ಬಂದೇನೆ ಸರ್. ನಾ ಕರೀಲಾರ್ದೆ ನನ್ನ ತೋಟಕ್ಕೆ ಪಾಳೇಕರ್ ಅವರು ಬರಬೇಕು, ಹಂಗ ಕೃಷಿ ಮಾಡಬೇಕು ನಾನು. ಒಂದು ದೊಡ್ಡ ಸವಾಲ್ ಇದು, ದೊಡ್ಡ ಸವಾಲ್. 6 ಅಂದು ಬಂದಿದ್ದ ಸರ್, 9 ಬಂದ್ರಿ ಸರ್. ನಾ ಕರೀಲಾರ್ದೆ ನನ್ನ ತೋಟಕ್ಕೆ 500 ಜನ ತಗೊಂಡು ಬಂದು ನೋಡಿ ಚಲೋ ಅಂದ್ರಿ. ನೀವು ಮಾಡಿದಂತದಕ್ಕ ಅವರು ಒಂದು ಗ್ರೇಡ್ ಕೊಟ್ಟರು. ಅವಾಗಿನ ಹಿಡಿದು ಹಿಂದ್ ನೋಡಿ ಸರ್, ಬಹಳ ಚಲೋ ಆಗ್ಯದ್ರಿ. ನಾನು ನಮ್ಮ ಮಕ್ಕಳಿಗೆ ಶಾಲೆ ಕಲಿಸಿ ನೌಕರಿ ಕಲಿಸಬಾರ್ದು ಅಂತ ಹೇಳಿ ಒಕ್ಕಲ್ತನಕ್ಕೆ ಹಾಕೇನ್ರಿ. ನನಗೆಲ್ಲಾದ್ರದ್ದು ನೆಮ್ಮದಿ ಅದ್ರಿ, ಒಂದೇ ಒಂದು ಕೊರಗಾದ್ರಿ ಸರ್. ಈ ಶಾಲೆ ಕಲಿಸೋದು ಬಿಡಿಸಿ ನೌಕರಿ ಕಳಿಸಬಾರ್ದು ಅಂತ ಹೇಳಿ ಒಕ್ಕಲ್ತನಕ್ಕೆ ಹಾಕಿನಿ. ಒಕ್ಕಲ್ತನದೊಳಗೆ ಪಾಸ್ ಆಗ್ಯಾರ್ರಿ ನಾವು, ಬಹಳ ಅಗ್ದಿ ಸುರಕ್ಷಿತ ಒಕ್ಕಲ್ತನ ಆದ್ರಿ. ಯಾವ ನೌಕರಿದಾರೆ ಕಮ್ಮಿ ಇಲ್ಲಾರದಷ್ಟು ಉತ್ಪನ್ನ ತೆಗಿತೇವ್ರಿ. ಅದು ಪಾಳೇಕರ ಪುಣ್ಯ ರೀ, ಕುಂಬಳ ಸಾರ್ ಪುಣ್ಯ. ಆದ್ರೆ ಈ ಲಗ್ನ ಮಾಡೋದು ಒಂದು ಸಮಸ್ಯೆ ಬಂದಿರ್ತಾರೆ, ಎಲ್ಲರೂ ತಿಳ್ಕೊಳ್ಳಲಾಗ್ಯಾರ್ರಿ. ಒಂದು ದೊಡ್ಡ ಸಮಸ್ಯೆ, ದೊಡ್ಡ ಸಮಸ್ಯೆ ಆಗ್ಯಾರಿ ಸರ್. ನಾವು ತನ್ನ ಬಣ್ಣಿಸಬೇಡ, ಇದ್ರ ಹೊಳೆಯಲ್ಲ ಬೇಡ ಅಂದ್ರೆ ನಮ್ಮನ್ನೇ ನಾವು ಬಣ್ಣಿಸ್ಕೋಬಾರ್ದು ಅಂತ ಹೇಳಿ ಬರೇ ಕನ್ಯಾ ಕೊಡ್ತೀರಿ ಏನ್ರಿ ಅದ್ ಕೇಳ ಒಕ್ಕಲ್ತನ ಮಾಡ್ತಾರ ನೋಡನ್ರಿ ಅಂದು ಬಿಡ್ತಾರ್ರಿ. ಇಲ್ಲ, ನಾವು ಒಬ್ಬಕಿನ ಅದಾರ, ಇಬ್ರೇ ಅದಾರ, ಸಾಲಿ ಕಲಿಸಿದೇವು, ನಾವು ನೌಕರಿದಾರಿಗೆ ಕೊಡ್ತೇವೆ ಅಂತ ಇಟ್ಕೊಂಡಿದ್ದೇವೆ, ಕೊಡಂಗಿಲ್ಲ ಅಂತ ಹೇಳ್ತಾರ್ರಿ. ಅದಕ್ಕೆ ಯಾರಿಗೆ ಏನ್ ಕನ್ವಿನ್ಸ್ ಮಾಡಿ ಹೇಳಬೇಕು ಗೊತ್ತಾಗಲ್ಲ ಸರ್. ಕಾಲನೇ ಉತ್ತರ ಹೇಳಬೇಕು, ಕಾಲನೇ ಉತ್ತರ ಹೇಳಬೇಕು. ಆದ್ರೂ ಗಟ್ಟಿಕೊಂಡಿದ್ದೇರಿ ಸರ್ ನಾವು. ಬಹಳ ಒಳ್ಳೆ ನಿಮ್ಮ ಆತ್ಮಸ್ಥೈರ್ಯ ಎಲ್ಲರಿಗೂ ಬರಬೇಕು ಅಂತಂದ್ರೆ ಮತ್ತೆ ಬರ್ತಾರೆ ಸರ್. ಸಿದ್ದೇಶ್ವರಪ್ಪ ಅವರ ಮಾತು ಯಾರು ಕೇಳ್ರ ಎಲ್ಲರಿಗೂ ಬರೆಯುತ್ತದೆ. ಈಗ ಎಷ್ಟು ವರ್ಷ ಆಯ್ತು ನೀವು ಶುರು ಮಾಡಿ? ಆರಿಂದ ಅಂದ್ರೆ ನೋಡ್ತಾರೆ ಇನ್ನು ಒಂದ್ ವರ್ಷ ಆದ್ರೆ 20 ವರ್ಷ ಆಯ್ತು. ವರ್ಷದಿಂದ ನೈಸರ್ಗಿಕ ಕೃಷಿ ಮಾಡಿನಿ ಸರ. ನನಗ ಮಳಿ ಬಂದ್ರೆ ಚಲೋ, ಮಳಿ ಬರಲಿಲ್ಲಂದ್ರೆ ಬಾಳ ಚಲೋ ಅನ್ನೋ ಲೆಕ್ಕ ನಾವಾಗ ನಾವು ವಿಶ್ವಾಸ ಇಟ್ಟಿದ್ದೀರಿ ಸರ. ನಮ್ಗೆ ಹಂಗ ಮೂಡ್ಯಾದ್ರಿ, ನೀರಿಗಾಗಿ ನಾವು ಹೊಟ್ಟೆ ತೊಂದರೆಯಿಂದ ತೊಳೋದ್ರಿ ಸರ್. ವಾತಾವರಣದೊಳಗೆ 78% ನೀರು ತಯಾರಿ ಸರ್. 1 kg ಹ್ಯೂಮಸ್ ಸಿಕ್ತ ಮಣ್ಣ ಮೆತ್ತನ ಮಣ್ಣ ಅದಿನ 6 liter ನೀರು ಜಕ್ಕೊಂಡು ಬೆಳೆಗಳಿಗೆ ಕೊಡ್ತದ ತಯಾರ. ಹಂಗ ನಡೆದ್ರಿ ಸರ್ ನಮ್ದು. ನೀರಿಲ್ಲಾರದೆ ಕೃಷಿ ಮಾಡುವಂಗ ಆಗಿದೇವ್ರಿ ನಾವು. ಈಗ ನಮ್ ಹೊಲಕ್ ಬಂದ್ರೆ ಗೊತ್ತಾಗ್ತದ. ಅಂದ್ರೆ ಏನು ನೈಸರ್ಗಿಕ ಕೃಷಿ ತತ್ವ ಏನದ ನಿಮ್ದು? ನೈಸರ್ಗಿಕ ಕೃಷಿ ತತ್ವ ವಿಷಮುಕ್ತ ಆಹಾರ ಬೆಳಿಬೇಕ್ರಿ. ಗಾಳಿ ನೀರ ಮಣ್ಣ ಇವೆಲ್ಲ ವಿಷಮುಕ್ತ ಆಗ್ಬೇಕ್ರಿ. ಅಂದ್ರ ಮಣ್ಣ ಸಹಿತ ವಿಷ ಆಗಿದ್ರಿ ಸರ್ ಇವತ್ತು. ಎಲ್ಲರೂ ರಾಸಾಯನಿಕಗಳನ್ನ ಉಪಯೋಗ ಮಾಡ್ತಾರೆ, ಕಳೆನಾಶಕಗಳನ್ನ ಉಪಯೋಗ ಮಾಡ್ತಾರೆ. ಆಮೇಲೆ ಹೈಬ್ರಿಡ್ ಬೀಜಗಳನ್ನ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಬಹಳ ಕಮ್ಮಿ ಆಗ್ತಾರೆ ಸರ್. ಹಿಂಗೆಲ್ಲಾನು ನಾವು ಅವೈಜ್ಞಾನಿಕ ಕೃಷಿ ಪದ್ಧತಿಯಿಂದ ಕೃಷಿಕರಿಗೆ ಕನ್ಯಾಕುಳ್ಳಾರ್ದಂಗ ಬಂದದ್ರಿ ಸಮಸ್ಯೆ. ಆದ್ರ ನಾವು ಹಂಗೇನ್ ಹೇಳ್ ಸರ್, ನಾವು ನಮ್ ಹೊಲ ಚಲೋ ಆಗ್ಯದ್ರಿ, ನಮ್ಮ ಮಣ್ಣು ಚಲೋ ಆಗ್ಯದ್ರಿ. ಅಂದ್ರೆ ನೀವೇನ್ ಮಾಡ್ತೀರಿ ನೈಸರ್ಗಿಕ ಕೃಷಿ? ನೈಸರ್ಗಿಕ ಕೃಷಿ ಅಂದ್ರೆ 4 ಸೂತ್ರದಾರ ಸರ್ ಇದ್ರ. ಒಂದು ಜೀವಾಮೃತ, ಒಂದು ಬೀಜಾಮೃತ, ಒಂದು ಹೊದಿಕೆ, ಒಂದು ವಾಪಸ. ಅಂದ್ರ ಇವು 4 ಸೂತ್ರದ ಮೇಲೆ ಅಗ್ದಿ ಚಂದ ನಡೀತಾರೆ ಸರ್. ಏನೋ ತೊಂದರೆ ಇಲ್ಲಾರ ನಡೀತಾರೆ. ಅದ್ರಾಗ ಮುಂದ್ ಬರ್ಬರ್ತಾ ನಮ್ಮ ಗಿರೀಶ್ ಭದ್ರಗೊಂಡವರು ಒಂದಿರ ಭೇಟಿ ಆದ್ರು. ಈ ನಿಮ್ಮ ನೈಸರ್ಗಿಕ ಕೃಷಿ ಕೂಡ ನಾವು ಒಂದಿಟ್ಟು ಹೋಮಿಯೋ ಕೃಷಿಯನ್ನ ಮಾಡಿದೆವು, ಅದ್ರೊಳಗ ಹೋಮಿಯೋಪತಿ ಔಷಧಗಳದಾವ. ನೀವು ಬೇರೆ ಜೀವಾಮೃತ ಹಾಕಿ ಬೆಳೀತಿರಿ, ಆಮೇಲೆ ಗೋವುಗಳಿಂದ ಕೃಷಿ ಮಾಡ್ತೀರಿ. ಎಲ್ಲಾನು ಎಲ್ಲಾ ಟೈಮ್ದೊಳಗ ಬೆಳೆಗಳಿಗೆ ಸಿಗುದಿಲ್ರಿ. ಒಮ್ಮೊಮ್ಮೆ ಹವಾಮಾನ ವೈಪರೀತ್ಯ ಆಗ್ತದ, ಮಳೆಗಾಲ ಹೆಚ್ಚು ಕಮ್ಮಿ ಆಗ್ತಿರ್ತದ್ರಿ. ಆಮೇಲೆ ಥಂಡಿದಿಂದಾಗ ಒಂದು, ಬಿಸಿಲದಿಂದಾಗ ಒಂದು, ಚಳಿಗಾಲದಾಗ ಒಂದು, ಬೇಸಿಗೆ ಒಂದು, ವಾತಾವರಣ ಹೆಚ್ಚು ಕಡಿಮೆ ಆಗೋದ್ರಿಂದ ಬೆಳೆಗಳಿಗೂ ಒಂದು ತುಸು ತುಸು ಕೆಲವೊಂದು ಪೋಷಕಾಂಶಗಳು ಕಮ್ಮಿ ಹೆಚ್ಚು ಆತಿರ್ತಾರೆ ಸರ್. ಅವಾಗ ನಾವು ಇವ್ರು ಉಡ ಒಂದಿರ ಸರ, ಹಿಂಗ ಆಗ್ತದ, ನಾವು ಹಿಂಗ್ ಮಾಡ್ತೇವೆ, ಬಹಳ ಚಲೋ ಬೆಳಿ ಬರ್ತಾವ, ಸತ್ವ ಮತ್ತು ಶಕ್ತಿಯುತವಾದಂತಹ ಆಹಾರ ತಯಾರು ಮಾಡ್ತೇವೆ. ಆಮೇಲೆ ನಮ್ಮ ಊರಾಗ ಯಾರು ಬೆಳಿಲಾರದಷ್ಟು ಇಳುವರಿ ಬರ್ಲಾತಿರಿ ಸರ್. ನಮ್ದು ನಮ್ ಇಳುವರಿ ಕ್ರಾಸ್ ಮಾಡ್ಲಕ್ ಆಗಲ್ಲ ಸರ್ ಯಾರಿಗಿರಿ. ಆದ್ರೆ ನಾವ್ ಏನು ಮಾಡಂಗಿಲ್ರಿ, ನಿಸರ್ಗನೆ ಮಾಡ್ತಾರೆ ಸರ್. ಆಮೇಲೆ ಕಳೆ ಬರ್ಲಾರ್ದಂಗ ನೋಡ್ಕೊಂಡಿದ್ದಾರೆ ಸರ್. ಮಲ್ಚಿಂಗ್ ಮಾಡೋದ್ರಿಂದ ಆ ಮಲ್ಚಿಂಗ್ದೊಳಗೂ 3 ಪದ್ಧತಿ ಇದೆ ಸರ್. ಲೈವ್ ಮಲ್ಚಿಂಗ್ ಅಂತ ಹೇಳಿ ಈಗ ನಾವು ದ್ವಿದಳ ಧಾನ್ಯ ಏಕದಳ ಧಾನ್ಯಗಳನ್ನು ಬೆಳೆದು ಲೈವ್ ಮಲ್ಚಿಂಗ್ ಅವ್ರ ಹೊದಿಕೆಯನ್ನು ಮಾಡೋದ್ರಿಂದ ಕಳೆಗಳನ್ನು ಹತೋಟಿ ಆಗ್ತದ್ರಿ. ಮಣ್ಣಿನ ಹೊದಿಕೆ ಮಾಡೋದ್ರಿಂದ ಎಡಿ ಕುಂಟಿ ಕಸ ತೆಗೆಯೋದ್ರಿಂದ ಹತೋಟಿ ಆಗ್ತದ್ರಿ. ಆಮೇಲೆ ಕೃಷಿ ತ್ಯಾಜ್ಯ ವಸ್ತುವನ್ನು ಸುಡ್ಲಾರದೆ ಬಹಳಷ್ಟು ಮಂದಿ ಮರುಬಳಕೆ ಮಾಡೋದಕ್ಕರ ಈ ಕಳೆ ಆತರಿ ಬಹಳ. ಅಂದ್ರೆ ಈಗ ನಾವು ಈ 2 ತಿಂಗಳ ಹಿಂದೆ ನೋಡೋದಾಗ್ತೀರಿ ಸರ್, ಡಿಸೆಂಬರ್ ಹಿಡ್ಕೊಂಡ್ರಿ ನಾವೆಲ್ಲರೂ ಹೋಗೋ ಮುಂದಾಗ ನಾ ಕೆಲವೊಂದು ಫೋಟೋ ತಗೊಂಡು ಇಟ್ಬಂದಿ ಸರ್. ನಮ್ಮ ಊರಾಗ ರೀ ತಾಂಬದಾಗ ತರಗದಾಗ ತೊಗರಿ ಕಟ್ಟಿಗೆ ಎಲ್ಲರಿಗೂ ಹಳೆ ಹಾಕಿ ಸುಡ್ಲಕತ್ತಾರೆ ಸರ್. ಇದನ್ನ ನಾವೇ ಮೈ ಗುರಿ ಹಚ್ಚಿಕೊಂಡು ಸುಟ್ಕೊಳ್ಕತ್ತಿದ್ದೇವೆ ಅನ್ನಟ್ಟು ಭಾಸ ಆಗ್ತಾರೆ. ನಮ್ ಕಣ್ಣ ನೀರು ಹೋತಾವ್ರಿ. ಆದ್ರೆ ಎಲ್ಲರಿಗೂ ಹೇಳಕ್ ಹೋದ್ರೆ ಕರೀಲಾರದೆ ಬರಬಾರ್ದತ್ತ, ಬರೀಲಾರದೆ ಓದಬಾರ್ದತ್ರಿ. ಕೆಲವೊಂದು ವಿಷಯಗಳಿರ್ತಾವ ನಾವು ಹೇಳಬೇಕಾಗ್ತದ. ಹೇಳ್ತೇವ್ರಿ ಸರ್, ಯಾರೋ ಇವ್ರ ಲೈಫ್ ಇನ್ಶೂರೆನ್ಸ್ ಅವ್ರು ಬಂದು ಏನೋ ಹೇಳಂಗ್ ಕಾಣಿಸ್ತಾರ ಅನ್ನೋ ಹಂಗ ಬೇವ ಮಾಡ್ತಾರ್ರಿ ರೈತರಿ. ಆದ್ರೂ ನಮ್ ಕರ್ತವ್ಯ ಅದ, ಅದು ಸುಡೋದ್ರಿಂದ ಹಾನಿ ಆಗ್ತದಪ್ಪ ಅಂತ ಹೇಳ್ತೇವ್ರಿ. ಎಷ್ಟೋ ಮಂದಿ ಇವತ್ತಾರೆ ತಿಳ್ಕೊತಾರ, ಬಹಳಷ್ಟು ಮಂದಿ ತಿಳ್ಕೊಳ್ತಾರ. ಈಗ ನಿಮ್ಮ ಆಕಾಶವಾಣಿ ಕೇಂದ್ರದಿಂದ ನಾ ಎಲ್ಲರಿಗೆ ವಿನಂತಿ ಮಾಡ್ಕೋತೀನಿ ಅಂದ್ರೆ ಯಾವುದೇ ಕೃಷಿ ತ್ಯಾಜ್ಯ ವಸ್ತುವನ್ನು ಒಟ್ಟ ಸುಡಬಾರ್ದ್ರಿ ಸರ್. ಬಹಳ ಒಳ್ಳೆ ಮಾತು ಹೇಳಿದ್ರಿ. ಯಾಕಂತಂದ್ರೆ ನಾವು ಸುಟ್ಟಿವಪ್ಪ ಅಂತಂದ್ರೆ ಮಣ್ಣನ್ನು ಪೂರ್ತಿ ಬಂಜರು ಮಾಡಿಬಿಡ್ತೀವಿ, ಮತ್ತೆ ಅಲ್ಲಿ ಏನು ಬೆಳಿಲಾರದಂತಹ ಒಂದು ಪರಿಸ್ಥಿತಿ ಆಗಿಬಿಡ್ತು. ಈಗ ತಾವು ಒಂದು ಮಾತು ಹೇಳಿದ್ರಿ, ಗಿರೀಶ್ ಭದ್ರಗೌಡ ಅವರು ನಿಮಗೆ ಹೋಮಿಯೋ ಭೇಟಿಯಾದ್ರಿ ಸರ್. ಅವರಿಗೆ ನಮ್ಗೆ ಕೃಷಿ ಸಂಬಂಧಿ ಚಟುವಟಿಕೆ ಮಾಡ್ತಾರ್ರಿ. ಈ ಕಡ್ಲಿ ಚೂಟು ಮಷಿನ್ ಕಂಡಿಡ್ದಾರ, ಬೆಳಿಗೊಳ ಒಳಗ ಹಿಲಿಯೋತಿಸಿಸ್ ಬರ್ಲಾರಂತ ಸೋಲಾರ್ ಟ್ರ್ಯಾಪ್ ಅಂತ ಹೇಳಿ ರೈತರಿಗೆ ಇದು ಮಾಡ್ಯಾರ್ರಿ. ಆಮೇಲೆ ಅವ್ರು ಏನ್ ಹೇಳ್ತೀರಿ ಎಲ್ಲ ಮಾಡಿರ್ತೇವೆ ಅಂತ ಹೇಳ್ತಾರೆ ಸರ್. ಈ ಕೃಷಿ ಸಂಬಂಧಪಟ್ಟ ನಮ್ಗೆ ಒಂದ್ ಇವತ್ ಮುಂಜಾನೆ ಹೇಳಿರ್ತಾರೆ, ನಮ್ಗ ಸಸಿಗಳಿಗೆ ಈ ಜೀವಾಮೃತವನ್ನ ಅಥವಾ ಗೋಕೃಪಾಮೃತವನ್ನ ಅಥವಾ ಯಾವ್ದೇ ಒಂದು ನಾವು ಮಾಡಂತ ಲಿಕ್ವಿಡ್ ಸಸಿಗಳಿಗೆ ನೀರಿನ ಮುಖಾಂತರ ಹೋಗ್ಬೇಕಾದ್ರೆ ಒಂದು ಡೋಸಿಂಗ್ ಮಷಿನ್ ಬೇಕು. ಅದಕ್ಕೆ ನಾವು ಮಾರ್ಕೆಟ್ದಾಗ ಕೊಡತೊಳಕಾದ್ರೆ 40,000 50,000 ಹೇಳ್ತಾರೆ. ಅಂದ್ರೆ ನೀವು ಅದನ್ನೇನು ತಲೆ ಕೆಡಿಸ್ಕೋಬೇಡ್ರಿ, ಅಟ್ ದುಡ್ಡು ಹಾಕಿ ಕೃಷಿ ಮಾಡೋದ್ರಿಂದ ಕೃಷಿ ಒಳಗೆ ದುಡ್ಡು ಬಾಳಿ ಬರೋದು ಬಹಳ ಕಠಿಣ ಅದ. ಅದಕ್ಕೆ ನಾನೇ ಮಾಡಿ ಕೊಡ್ತೀನಿ ಬಹಳ ಸ್ವಲ್ಪ ಹೇಳ್ತಾರೆ ಸರ್. ಮತ್ತೆ ಇಲ್ಲ ನಮ್ಗೆ ಹಿಂಗ್ pH ವ್ಯಾಲ್ಯೂ ಮಾಡಂತ ಒಂದು ಮಷಿನ್ ತಗೋಬೇಕಾಗ್ಯದ, ಅದಕ್ಕೆ 1 lakh 2 lakh ಹೇಳಕತ್ತಾರ. ಅದನ್ನ ಹೆಂಗ್ ಮಾಡ್ಬೇಕಂದ್ರೆ ಸಸಿ ಸ್ವಲ್ಪ ಮಣ್ಣಿನೊಳಗೆ ಪ್ಯಾಕೆಟ್ ದಾಗ ಬೆಳೆಸ್ಬೇಕಾಗ್ತದೆ ಸರ್. ಭೂಮಿಯೊಳಗೆ ಬೀಜ ಹಾಕಿ ಅಗಿ ತಯಾರು ಮಾಡ್ತೇವಲ್ರಿ ಸರ್, ಅದು ಸದೃಢವಾಗಿ ಬೆಳೀತದ್ರಿ. ಅದಕ್ಕೇನು ಯಾವ್ದೇ ತರ ತೊಂದರೆ ಆಗುದಿಲ್ಲ. ಸವಳ ನೀರಿದ್ರೂ ನಡೀತದ, ಮಣ್ಣಿನ ಗುಣಧರ್ಮ ಕಮ್ಮಿ ಇದ್ರೂ ನಡೀತದೆ, ನಾವು ಏನಾರ ಗೊಬ್ಬರ ಹಾಕ್ಲಿಲ್ಲ ಅಂದ್ರೂ ನಡೀತದೆ, ಪೋಷಕಾಂಶ ಕೊಡ್ಲಿಲ್ಲ ನಡೀತದೆ. ಆದ್ರೆ ಈ ಪ್ಯಾಕೆಟ್ ದೊಳಗೆ ಜೇಲ್ದಾಗಿದ್ದಂಗಿರಿ ಸರ್ ಅವ್ರು, ಅದು ಸ್ವಲ್ಪ ಮಣ್ಣೊಳಗೆ ಅದು ಎಲ್ಲಾನು ತಗೊಂಡು ಬೆಳಿಬೇಕಾಗ್ತದೆ. ಮೇಲೆ ಮೇಲೆ ದಿನ ನೀರು ಹೊಡೆಯೋದ್ರಿಂದ ಮಣ್ಣಿನ ಸತ್ವ ಕಡಿಮೆ ಆಗ್ತಿರ್ತದೆ. ಅದಕ್ಕೆ ಕೆಲವೊಂದು ಹೋಮಿಯೋ ಮೆಡಿಸಿನ್ ಗಳನ್ನು ಒಂದಿರ ಪ್ರಯೋಗ ಮಾಡಿರ್ ಕೊಟ್ಟಾರ ಸರ್ ಅವ್ರು. ಏನೇನು ಪ್ರಯೋಗಗಳನ್ನು? ಈಗ ನಮ್ಗೆ ಆ ಮಣ್ಣಿನೊಳಗೆ ಸೋಡಿಯಂ ಬಹಳ ಇದೆ ಸರ್, 1300 TDS ಅದ. ಆ ಉಪ್ಪು ಏನ್ ಮಾಡ್ತಾರೆ ಸರ್, ಜನವರಿ ಫೆಬ್ರವರಿ ತನಕ ಆ ನೀರು ಬಿಟ್ಟೇವಂದ್ರೆ ಕಂಟ್ರೋಲ್ ಮಾಡ್ಕೋತದ್ರಿ. ಮಳೆಗಾಲದೊಳಗೆ ಆ ನೀರಿನೊಳಗೆ ಸೋಡಿಯಂ ಕಮ್ಮಿ ಇರ್ತದ್ರಿ. ಫೆಬ್ರವರಿ ದಾಟತಪ್ಪ ಅಂತಂದ್ರೆ ಬಿಸಿಲು ಜಾಸ್ತಿ ಆಗ್ತದೆ ಸರ್. ಬಿಸಿಲು ಜಾಸ್ತಿ ಆದಕ್ಕರ ನೀರಿನ ಗುಣಧರ್ಮ TDS ಜಾಸ್ತಿ ಆಗೋತ ಹೋಗ್ತದೆ. ಆ ಬಿಸಿಲು ಜೋಲ ಆಗೋದಕ್ಕ TDS ಜಾಸ್ತಿ ಆಗೋದಕ್ಕ ಮಣ್ಣಿನೊಳಗೆ ದಿನ ನೀರು ಹೊಡೆಯೋದ್ರಿಂದ ಉಪ್ಪು ಶೇಖರಣೆ ಆಗ್ತದೆ ಸರ್. ಆ ಉಪ್ಪು ಎಲ್ಲಿ ತನಕ ನಡೆಸ್ಕೋಬೇಕು ನಡೀತದ್ರಿ, ಎಷ್ಟು ಶೇಖರಣೆ ಆಗ್ಬೇಕು ಅಟದ ನಡೀತದ್ರಿ. ಹೆಚ್ಚಿಗೆ ಉಪ್ಪು ಆಯ್ತಂದ್ರೆ ಏನ್ ಮಾಡ್ತಾರೆ ಸರ್, ಮ್ಯಾಗಿನ ಸಸಿ ಒಳಗಿನ ಎಲ್ಲಾ ರಸ ಹೀರಿ ಸಸಿ ತಾನಕ್ ತಾನೆ ಒಣಕೋತ್ ಬರ್ಲಾಗ್ತಾರೆ ಸರ್. ಪ್ಯಾಕೆಟ್ ಹಸಿ ಇರ್ತದ್ರಿ, ಆ ಉಪ್ಪು ಏನ್ ಮಾಡ್ತಾರಿ ಎಲಿಯೊಳಗಿನ ರಸ ಹೊಳೆ ಜಗ್ತದ್ರಿ ಸರ್. ಅದು ಸಮಸ್ಯೆ ಆಗಿದ್ದಕ್ಕೆ ನನಗ ಅವರು ಒಂದು ಹಸಿ ಶುಂಠಿಯನ್ನ ನೀವು ಕೂಟಿ ಬಹಳಷ್ಟಲ್ಲ, ನಮ್ಗೊಂದು 3,000-4,000 ಲೀಟರ್ ನೀರು ಹೋಗ್ತಾರೆ ಸರ್. ಅದಕ್ಕೆ ಬಹಳ ಆದ್ರೂ ಒಂದು 100-200 grams ಒಂದಿಷ್ಟು ಪ್ರಯೋಗ ಮಾಡ್ಲಿಕ್ಕತ್ತಾರ ಸರ್ ಅವರು. ಈಗ ನಮ್ಗೆ ಎಷ್ಟು ನೀರಿಗೆ ಎಷ್ಟು ಕೂಡಿಸಿದ್ರೆ ಕರೆಕ್ಟ್, ಈಗಂತೂ ಅದು ನಮ್ಗೆ ತೋರಿಸ್ಯಾರ. ಈಗ ಅದು ಹಿಂಗ್ ಮಾಡೋದ್ರಿಂದ pH ಹೆಚ್ಚು ಕಮ್ಮಿ ಮಾಡಕ್ ಬರ್ತದೆ ಸರ್. ಅವ್ರ ಬರೇ ಶುಂಠಿ ಒಂದು ಜಜ್ಜಿ ನೀರಾಗ ಕೂಡಿಸೋದ್ರಿಂದ 7 ಇದ್ದಿದ್ದು 8 ಆಗಿದ್ರಿ ಸರ್, 8 ಆಗಿದ್ರಿ ಇವತ್ತು, ಇವತ್ತೇ ಮಾಡ್ತವ್ರಿ ಸರ್. ಅದೊಂದು ನಮ್ಗೆ ಸಮಾಧಾನ ಅನ್ಸದ್ರಿ. ನಮ್ಮಲ್ಲಿ ರೈತರು ಬಹಳ ಮಂದಿ ಶುಂಠಿ ಬೆಳೀತಾರೆ ಸರ್, ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅವರು. ನಾವಂತೂ ಅವ್ರಿಂದ ತರಿಸಿ ನಾವು ಉಪಯೋಗ ಮಾಡ್ಕೊಂಡೇವ ಅಂದ್ರೆ ನಮ್ಗೆ 1-2 ತಿಂಗಳು ಅಷ್ಟೇ ಬೇಕಾಗ್ತದೆ ಸರ್. ಮಾರ್ಚ್ ಏಪ್ರಿಲ್ ಮೇದೊಳಗೆ ಬಿಸಿಲು ಜಾಸ್ತಿ ಆದಕ್ಕಾರ ಒಂದಿಟ್ಟು ನಾವು ಕಂಟ್ರೋಲ್ ಮಾಡಿದೇವ ಅಂದ್ರೆ ಮುಂದೆ ಮಳೆಗಾರಕ್ಕೆ ಮಾತ್ರ TDS ತಾನೇ ಕಮ್ಮಿ ಮಾತಾಡ್ರಿ ಸರ್. ಮಳೆ ನೀರು ಶೇಖರಣೆ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಂಡಿದ್ದೇವ್ರಿ. ಹೊಲದಾಗೆ ಮನೆಯವ್ರ ಸರ್ ನಮ್ದ್ರಿ, ಅದೆಲ್ಲ ನೀರು ಬಂದು ಸ್ಟಾಕ್ ಮಾಡಂಗ 1,25,000 ಲೀಟರ್ದು ಒಂದು ಟ್ಯಾಂಕ್ ಕಟ್ಟಿವ್ರಿ. ಅದನ್ನ ಮಾಡೋದ್ರಿಂದ ನಮ್ಗೆ ಈ ಮಳೆಗಾಲ ಚಾಲು ಆಯ್ತಪ್ಪ ಅಂತಂದ್ರೆ ಇದು ಸಮಸ್ಯೆ ಬಗೆಹರಿತಾರೆ ಸರ್. ಅಲ್ಲಿ ತನಕ ಇವ್ರದ ಹೋಮಿಯೋ ಮೆಡಿಸಿನ್ ನಾವು ಹಾಕಿದೇವ ಅಂದ್ರೆ ಅಂದ್ರೆ ರಾಸಾಯನಿಕದೊಳಗೆ ಹ್ಯೂಮಿಕ್ ಆಸಿಡ್ ಅದು ಇದು ಹಾಕತ್ ಹೇಳ್ತಾರೆ ಸರ್. ನಾವು ರಾಸಾಯನಿಕ ಉಪಯೋಗ ಮಾಡಲಾರ್ದವ್ರಿಗೆ ಅದೊಂದ್ರ ಸಮಸ್ಯೆ ಆಗ್ತದೆ. ಯಾಕಂದ್ರೆ ನಾವು ಈಗಾಗಲೇ ಜೀವಾಮೃತ ಅದು ಕೊಟ್ಟು ಅದ್ರೊಳಗೆ ಬ್ಯಾಕ್ಟೀರಿಯಾಗಳನ್ನ ಎಲ್ಲ ಇದು ಮಾಡಿರ್ತೇವ್ರಿ. ನಾವು ಇದನ್ನ ಮಾಡೋದ್ರಿಂದ ಕೊಲೆ ಆಗಿಬಿಡ್ತಾರೆ ಸರ್ ರಾಸಾಯನಿಕ ಉಪಯೋಗ ಮಾಡೋದ್ರಿಂದ. ಈಗ ಹೋಮಿಯೋಪತಿ ಔಷಧ ಏನು ಉಪಯೋಗ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅನ್ನುವಂತ ವಿಚಾರ ಹೇಳಿದ್ರಿ, ಅದ್ರ ಬಗ್ಗೆ ತಿಳ್ಕೊಂಡ್ರಿ. ನೀವು ಉಪಯೋಗ ಮಾಡ್ಕೊಳ್ಳ ಈಗ ನಮ್ಗೆ ಅಕ್ಟೋಬರ್ ನವೆಂಬರ್ ಇಂದ ಬಹಳ ಪರಿಚಯ ಆದ್ರೆ ಸರ್. ಮೊದಲು ಸುಮ್ ಪರಿಚಯ ಇದ್ರ ಕಾರ್ಯಕ್ರಮದಾಗ ಅಲ್ಲಿ ಇಲ್ಲಿ ನೋಡ್ತಿದ್ದೆವು. ಅವ್ರು ಬಹಳಷ್ಟು ದಿಲ್ಲಿ ತನಕ ಹೋಗಿ ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ತಗೊಂಬಂದಾರ್ರಿ. ಅಂದ್ರೆ ಕೃಷಿಕರಿಗೆ ಏನ್ ಬೇಕಾಗ್ತದೆ ಎಲ್ಲ ಸಲಕರಣೆಗಳನ್ನು ಮಾಡಿದ್ರಾಗ ಅವ್ರದ್ದು ಎತ್ತಿದ ಕೈ ಆದ್ರಿ. ನಮಗೆ ಅವರಿಗೆ ಬಹಳ ಸನಿಹ ಬಂದೇ ಅಂದ್ರೆ 5-6 ತಿಂಗಳ ಹಿಂದೆ ಬರ್ತೀರಿ ಸರ್. ನಾವು ಅವಾಗ ಬೀಜ ಊರ್ಬೇಕಾಗಿತ್ತು ಸರ್. ಲಿಂಬಿ ಬೀಜ ಒಂದು 50,000 ಪ್ಯಾಕೆಟ್ ಲಿಂಬಿ ತಯಾರು ಮಾಡಬೇಕಾಗಿತ್ತು SSC ರೀ. ಆರ್ಡರ್ ಬಂದಿದ್ರು ಸರ್ ರೈತರಿಂದ ನಮ್ಗೆ. ಅವಾಗ ನಾವು ಅನ್ಸದೇವ್ರಿ ಸರ್, ನಮ್ಗೆ ಜೂನ್ಗೆ ಕೊಡ್ಬೇಕತ್ತ ಆರ್ಡರ್ ಮಾಡೋರು ಹೇಳಿದ್ರು. ನಾವು ಜೂನ್ದಾಗ ರೋಣಿ ಮಿರ್ಗದ ಮಳೆಗೆ ಬೀಜ ಹಾಕದೇವ ಅಂದ್ರೆ ಸಕ್ಸಸ್ ಆತಾರ ಸರ್ 80% ರೀ. ಉಳಿಕಿದ ಯಾವ ಟೈಮ್ದಾಗ ಹಾಕಿದ್ರು ಒಟ್ಟ ಬರೋದಿಲ್ಲ ಸರ್, ಸಸಿನೇ ಆಗುದಿಲ್ಲ ಸರ್ ಅದು. ಆಮೇಲೆ ಒಂದ್ಸಲ ಯಾವಾಗರೆ ನಾವು ಹಿಂಗ ಹುಮ್ತನ ಮಾಡಿ ಅದ್ ಹಾಕದೇವಂದ್ರೆ ಪ್ಯಾಕೆಟ್ 100-100 ಲಾಸ್ ಆಗ್ಯಾರ ಸರ್. 10,000-20,000 ಪ್ಯಾಕೆಟ್ ತುಂಬಿಸಿ ಅದ್ರ 21 ದಿನ ನೀರು ಹೊಡೋದು ಖರ್ಚು ಬಹಳ ಸರ್. ನಿಂಬಿ ಬೀಜ ತೆಗಿಯೋದು ಅದೆಲ್ಲ ಅದನ್ನೆಲ್ಲ ಖರ್ಚು ನಮಗೆ ಏನ್ ಅನಿಸ್ತು, ಇದು ಆಗ್ಲಾರ ಮಾತ ಆರ್ಡರ್ ಕ್ಯಾನ್ಸಲ್ ಮಾಡ್ಕೊಂಡು ಅಂತ ಲೆಕ್ಕನ ಇವ್ರಂದ್ ಹೇಳಿದ್ರು, ನಾವು ಎಷ್ಟು ಹೋಮಿಯೋ ಮೆಡಿಸಿನ್ ಕೊಡ್ತೀನಿ ಬೀಜೋಪಚಾರ ಮಾಡಿ ನೀವು ನಾಟಿ ಮಾಡ್ರಿ. ಈಗ ಅದು ಹಂಗ ಮಾಡಿದೇರಿ ಸರ್, ನಮ್ಗ 100-100 ಲಾಸ್ ಆಗಿಲ್ರಿ. 75% ಬಂದವ್ರಿ ಸರ್ ಈ ಸಲ. 75,000 ಬೀಜ ಮಾಡಿರಿ ಸರ್. ನಮ್ದು 50,000 ಆರ್ಡರ್ ಇತ್ತರಿ. ನಾವ್ ಒಮ್ಮೆ ಕೆಡಬಾರ್ದು, ಲುಸ್ಕನ್ ಬಾಳ ಸರ್. ಮಣ್ಣು ತುಂಬಬೇಕು, ಪ್ಯಾಕೆಟ್ ತರಬೇಕು, ಮಣ್ಣಿನೊಳಗೆ ಎಲ್ಲ ಗೊಬ್ಬರ ಕೂಡಿಸಬೇಕು, ಆಳುಗಳು ಹಚ್ಚಿ ತುಂಬಿಸಬೇಕು, ಬೀಜ ತೆಗಿಬೇಕು, ಬೀಜ ಊರ್ಬೇಕು, 21 ದಿನ ನೀರು ಹೊಡಿಬೇಕು. ಅದು ಸುಮ್ ಸಾಧಾರಣ ಒಂದು ಪ್ಯಾಕೆಟ್ ಇಂದ 10-15 ರೂಪಾಯಿ ಖರ್ಚು ಬರ್ತಾರೆ ಸರ್. ಅಂದ್ರೆ 25,000 ಪ್ಯಾಕೆಟ್ ಖರ್ಚು ಮಾಡಿದ್ರೆ ನಾವ್ ಒಂದ್ 50,000 ಖರ್ಚು ಮಾಡಬೇಕಾಗ್ತದೆ ಸರ್. ಅದ್ರ ಲೆಕ್ಕಕ್ಕಾಗಿ ನಾವು ಈಗ ಅವ್ರು ಹೇಳ್ಯಾರ ನಾವು ನಂಬಿಲ್ಲ ಸರ್. ಕಡಿಸ್ಕೊಂಡು ಖಾತ್ರಿ ಮಾಡ್ಕೋಬೇಕಂತೇಳಿ 50 ಹಾಫ್ ಮಾಡಿ 25,000 ಮಾಡಿದಿರಿ ಸರ್. ಈಗ 15,000 ಪ್ಯಾಕೆಟ್ ಚಲೋ ಸಸಿ ಬಂದಾರ ಸರ್. 10,000 ಪ್ಯಾಕೆಟ್ ಬಂದಿಲ್ಲ ಸರ್. ಇನ್ನು ಮುಂದಿನ ದಿನದಾಗ ನಾವು ಎಲ್ಲೋ ಅಂತೂ ತಪ್ಪಿದೇವ ಅವ್ರು ಹೇಳೋದ್ರಾಗ ತಿಳ್ಕೊಂಡು ಈ ಸದ್ದ ಈ ಮುಂದಿನ ತಿಂಗಳದಾಗ ಮತ್ತೊಂದು 50,000 ಮಾಡೋರಿದ್ದೀರಿ. ಅವ್ರು ಏನ್ ಹೇಳ್ತಾರ ಚಾಚು ತಪ್ಪಲಾರ್ದೆ ಮಾಡಿದೆವ ಅಂದ್ರೆ 100-100 ಬರ್ತಾವ ಅನ್ನೋದು ಖಾತ್ರಿ ನನಗೆ. ಏನ್ ಔಷಧ ಉಪಯೋಗ ಮಾಡಿದ್ರು? ಒಂದು 2 ಹನಿ ಅವ್ರು ತಮ್ಮಲ್ಲಿ ಮಾಡಿದಂತ ರಸ 1 ಲೀಟರ್ ನೀರಾಗ ಹಾಕಿಕೊಟ್ಟಾರೆ ಸರ್. ಅವರು ಮಾಡಿಟ್ಟಿದ್ದು ವನಸ್ಪತಿಗಳಿಂದ ತಯಾರು ಮಾಡ್ತಾರ ಅವ್ರು. ಈ ಬೇನ್ ಬೀಜದಾಲಿ ತಪ್ಪಲ್ದಾಲಿ ಕೆಲವೊಂದು ಗಿಡಮೂಲಿಕೆಗಳಿಗೆ ಕೆಲವೊಂದು ಬಹಳ ಅತ್ಯಮೂಲ್ಯವಾದ ಔಷಧಿಯ ಗುಣ ಅದಾವ ಅಂತ ಹೇಳ್ತಾರ್ರಿ ಅವರು. ಅದ್ರ ಮ್ಯಾಗ ಬರ್ದಿಟ್ಟಾರ ತಮ್ಮ ಬಲ್ಯಾಕ ಮಾಡಿ ಇಟ್ಕೊಂಡಾರ. ಅದ್ರಾಗಿಂದ ಎಲ್ಲ ಒಂದ್ ಎರಡೆರಡು ಡನಿ ಒಂದ್ ಬಾಟ್ಲ್ಯಾಗ ಹಾಕಿ ಒಂದ್ ಲೀಟರ್ ನೀರ್ ಮಾಡಿ ಕೊಟ್ಟಿರ್ತಾರ್ರಿ. ನೀರ್ ತಿಳಿಯಂಗೆ ಕಾಣಿಸ್ತಾರ ಸರ್ ಅದು. ಇದೇನು ಉಪಯೋಗ ಸರ್ ಹೇಳ್ಯಾರ ಖರೆ ಅಂತ ಹೇಳಿ ಒಯ್ದು ಮನೆಯಾಗ ಇಟ್ಟವ್ರೆ ಬಹಳ ಮಂದಿ ಇದ್ದೇವ್ರಿ ನಾವು. ನಾನೇ ಹಗಲಿ ಮೂಲಿ ಫೋನ್ ಮಾಡಿ ಕೇಳ್ತಾರ ನಾ ಕೊಟ್ಟಿದ್ ಮೆಡಿಸಿನ್ ಏನಾಗ್ಯದ್ರಿ ಇನ್ ಏನಾರ ಹೇಳೋ ಸಂಬಂಧ. ನಾವು ಹಂಗೆ ಒಂದ್ ತೊಡೆದ್ರೆ ನಾನು ಎರಡ್ ಮೂರ್ ತಿಂಗಳು ಮನೆಯಾಗ ಇಟ್ಟವ್ರೇ ರೀ. ಇವ್ರು ಬಹಳ ಕಿರಿಕಿರಿ ಹೆಚ್ಚನ ಉಪಯೋಗ ಮಾಡಿದ್ರೆ ಸರ್ ಅದು ರಿಸಲ್ಟ್ ಬಂದ ರಿಸಲ್ಟ್ ನಿಮಗೆ ಹೆಂಗ ಅನಿಸ್ತು? ಹೆಂಗ ಅನಿಸ್ತಪ್ಪ ಅಂತಂದ್ರೆ ಈಗ ನಮ್ಗೆ ಪ್ಯಾಕೆಟ್ ಇರ್ತಿಲ್ಲ ಸರ್. ಈಗ ನಾವು ಈಗ 40,000 ಮಾಡದಲ್ಲ ಸಸಿ ಮಾಡಿದೇವು. ಈಗ ಎಲ್ಲ ಅಲರ್ಟ್ ಆಗ್ಯಾವ್ರಿ, ಈಗ ಬುಕ್ ಆಗ್ಯಾವ್ರಿ. ಈಗ ಮುಂದಿನವ್ರಿಗೆ ಕೊಡ್ಲಾಕ ಸಸಿ ಇದ್ದಿಲ್ಲ ಸರ್. ಈಗ 15,000 ಆಗಿ ಸಸಿ ಅದಾವನ್ನು ಧೈರ್ಯ ಆದ್ರಿ. ಇಲ್ಲಿಕಂದ್ರೆ ಒಮ್ಮ ಗಿರಾಕಿಗಳು ನಮ್ಮಲ್ಲಿ ಇಲ್ಲ ಅಂತ ಅನ್ನೋದು ಗೊತ್ತಾಯ್ತಂದ್ರೆ ನಮ್ಮಲ್ಲಿ ಮುಂದಿನ ವ್ಯಾಪಾರ ಬಂದಾಗ್ಬಿಡ್ತಾರೆ. ಅದಕ್ಕಾಗಿ ಅದರಿಂದ ಅವ್ರು ಇಷ್ಟು ಹೆಲ್ಪ್ ಆಗ್ಯಾರ ನಮ್ಗೆ. ಆಮೇಲೆ ಇದು ಅಲ್ಲದೆ ಬೆಳೆಯುವಂಗ ಚಿಗರು ಬರುವಂಗನು ಈಗ ಮಾಡಿಕೊಟ್ಟಾರ ಸರ್. ಅದ್ರದ್ದು ಈ ಹಿಂದಿನ ತಿಂಗಳದ ರಿಸಲ್ಟ್ ಬಂದ್ರಿ ಸರ್. ಈಗ ಅತಿ ಬಿಸಿಲಾಗೋದ್ರಿಂದ ಈ ಸದ್ ರಿಸಲ್ಟ್ ಬರಲಾಗಿದ್ರಿ. ಅದನ್ನು ಅವ್ರಿಗೆ ಹೇಳಿದೇವು ಮಾಡಿಕೊಡ್ತೇವೆ ತಯಾರ. ಅದಕ್ಕೇನು ರೊಕ್ಕ ತಗೊಂಡಿಲ್ಲ ಸರ್, ಅದೊಂದು ಸಮಸ್ಯೆ ಆಗಿದ್ರಿ ನಮ್ಗೆ. ಅವ್ರಿಗೆ ನಿಮ್ಮಲ್ಲಿ ನಿಮ್ಗೆ ಚಲೋ ಆದ್ರೆ ಸಾಕು, ನಾವು ರೊಕ್ಕ ತಗೊಂಡು ಏನ್ ಮಾಡ್ಬೇಕನ್ನಂತದ್ದು ಅದರಿ ಅವ್ರ ಬಲ್ಯಾಗ ಭಾವ. ಅದಕ್ಕೆ ನಾವು ಧನ್ಯವಾದ ಹೇಳ್ತೇವೆ. ಮುಂದಿನ ದಿನಮಾನದೊಳಗೆ ರೊಕ್ಕ ತಗೊಂಡು ಕೊಡ್ರಿ, ನಮ್ದು ಕೆಲಸ ಆಗ್ತದೆ, ನೀವು ಉಳಿಬೇಕು, ನಾವು ಬೆಳಿಬೇಕು. ಈಗ ಒಂದು ಮತ್ತೊಂದು ಇದು ಮಾಡಿಕೊಟ್ರಿ ಸರ್. ನಾವು ಅಸೌಳ ನೀರು TDS ಬಹಳ ಇದ್ದಿದ್ದನ್ನ ಈ ವಾಟರ್ ಇದ್ರೊಳಗ ಕಂಡೀಷನರ್ ಅಂತ ಹೇಳ್ಬಿಡ್ತಾರೆ ಸರ್. ವಾಟರ್ ಸಾಫ್ಟ್ನರ್ ಅಂದ್ರೆ ಆರೋ ಬರ್ತದೆ ಸರ್. ವಾಟರ್ ಕಂಡೀಷನರ್ ಅಂದ್ರೆ ಇದು ನೀರನ್ನ pH ವ್ಯಾಲ್ಯೂ ಅಟ್ಟೆ ಇರ್ತದ, TDS ಅಟ್ಟೆ ಇರ್ತದೆ ಸರ್. ಅದ್ರೊಳಗಿನ ಏನು ಉಪ್ಪಿನ ಅಂಶ ಏನು ಕಣಗಳಿರ್ತಾವಲ್ಲ ಅದನ್ನ ಒಡೆದು ಕೆಲಸ ಮಾಡ್ಲಿಕ್ ಬರ್ಲಾರ್ದಂಗ ಈ ಮಣ್ಣಿನೊಳಗೆ ಬಿಟ್ಟೆ ಅಂದ್ರೆ ಮಣ್ಣಿನೊಳಗೆ ಬೂರ್ಸ್ ಬರ್ತದೆ ಸರ್. ಮ್ಯಾಗ್ ಪೌಡರ್ ದಂಗ ಬೆಳಗ ಬೂರ್ಸ್ ಇರ್ತದ್ರಿ, ಹಂಗ ಬರಂಗಿಲ್ಲ. ಆಮೇಲೆ ಈ ಕೋಳಿ ಫಾರ್ಮ್ದವರು, ಈ ದನ ಸಾಕವರು, ಹಸು ಸಾಕವರು, ಅದೆಲ್ಲ ಅವ್ನ ಕುಂಡ್ರಿ ಸರಿ ಸರ್. ಅದರಿಂದ ಅವ್ರ ಈಲ್ಡ್ ಜಾಸ್ತಿ ಆಗ್ಯದ್ರಿ. ಇವ್ ಕಬ್ಬಿಣ ಗಾಡಿ ಮೋಟರ್ ತೊಳೆಯವರು ಅಂದ್ರ ಇವ್ರ ಸರ್ವಿಸಿಂಗ್ ಸೆಂಟರ್ ದವ್ರು ಕುಂಡ್ರಿ ಸರಿ ಸರ್. ಅದು ಮೆಟಲ್ ಜಂಗ್ ಆಗಂಗಿಲ್ಲ, ಸ್ಟೇನ್ ಬರಂಗಿಲ್ಲ ಅಂತ ಹೇಳಿ ಮಾಡ್ಯಾರ ಸರ್. ಅದರಿಂದ ಅವ್ರಿಂದ ಅಲ್ಲಿ ಇಲ್ಲಿ ನೋಡಿ ನಾವು ಯಾಕೆ ಬೆಳೆಗಳಿಗೆ ಕುಂದ್ರಿಸಬಾರ್ದು, ನಮ್ದು TDS ಬಹಳ ಅದನ್ನ ಸಂಬಂಧ. ನಾವು ಒಬ್ಬ ಒಂದ್ ಅಲ್ಕರ ಕಂಪನಿ ತಮಿಳುನಾಡದವರಿಗೆ ಆರ್ಡರ್ ಮಾಡಿದ್ದೆ ಸರ್. ಒಂದ್ 10-20 ಕಂಪನಿ ಅವರಿಗೆ ನಾವು ಹಿಂಗ ಇಂಟರ್ನೆಟ್ ದೊಳಗೆ ಸರ್ಚ್ ಮಾಡಿದೆವು. ನೋಡ್ಲಿಕ್ಕಾಗಿನ್ನು ಇಷ್ಟೆಲ್ಲ ಕೃಷಿ ಮಾಡ್ತೇವೆ, ಒಂದ್ಸಲ ಕಸ ತೆಗೆದಿದ್ದತ್ತೆ ತಿಳ್ಕೊಂಡು ಕುಂದ್ರಸು ಬೆಳೆಗಳಿಗೆ ಚಲೋ. ಆದ್ರ ಏನ ನೀರಿನೊಳಗೆ ದೋಸ್ ಇರ್ತಲ್ಲ ಸರ್, ಇದು ರೈತರನ್ನ ಬಹಳ ಹಾಳು ಮಾಡಿದ್ರು ಸರ್. ಈಗ ನಮ್ಮಲ್ಲಿ ನಿಂಬೆ ಗಿಡದ ನಾಡ ಅಂತ ಹೇಳಿ ಕರಿತೇವಲ್ಲ, ಇನ್ನು ಮುಂದಿನ ದಿನಮಾನದೊಳಗೆ ನಿಂಬಿಕಾಯಿ ಸಿಗಲಾರಂತ ಪರಿಸ್ಥಿತಿ ಆರ ಸರ್. ಈಗ ನಿಮ್ಮ ಊರಾದ್ರೂ ನಿಂಬೆ ಗಿಡ ರೀ, ನಮ್ಮದು ಆದ್ರೂ ನಿಂಬೆ ಗಿಡದ ಊರೇ ರೀ. ಮುಂದಿನ ದಿನಮಾನದೊಳಗೆ ನಾ ಯೂನಿವರ್ಸಿಟಿ ಒಳಗೆ ಹೇಳ್ತೇನೆ ಸರ್, ಧಾರವಾಡ ಯೂನಿವರ್ಸಿಟಿ ಒಳಗೆ ಹೇಳಿನಿ, ಕೃಷಿ ವಿಜ್ಞಾನ ಕೇಂದ್ರದವ್ರಿಗೆ ಹೇಳ್ತೀನಿ, ಸೈಂಟಿಸ್ಟ್ಗೆ ಎಲ್ಲ ಹೇಳಿನಿ ಸರ್. 10 ವರ್ಷ ಆಯ್ತು ಹೇಳತ್ತೀನಿ, ಮುಂದಿನ ದಿನದೊಳಗೆ ನಮ್ಮಲ್ಲಿ ನಿಂಬೆ ಗಿಡ ಸಿಗುದೇ ಬಹಳ ಕಠಿಣ. ಎಲ್ಲರೂ ಗಿಡದ ಬಡ್ಡಿಗೆ ನೀರು ಬಿಡ್ತಾರೆ. ಅವಾಗ ಮಳೆ ನೀರ ಮತ್ತು ಬಾಯಿ ನೀರಿದ್ದರು ಸರ್. ಬಾಯಿ ನೀರಿನೊಳಗೆ ಎಷ್ಟು ತರದ್ದು ಕ್ಲೋರೈಡ ಸೋಡಿಯಂ ಇದ್ದಿಲ್ಲ ಸರ್, TDS ಇಟ್ಟಿದ್ದಿಲ್ಲ. ಬಹಳ ಅಗ್ದಿ ಹಸುವಾದ ಕರ್ ಕುಡಿದ್ರೆ ನೀರ ಹೊಟ್ಟೆ ತುಂಬಂತ ನೀರಿದ್ದು ರೀ. ಅವಾಗೆಲ್ಲ ನೀರು ಗಿಡದ ಬಡ್ಡೆಗೆ ಬಿಟ್ಟಾರಿ ಸರ್, ಅವಾಗೇನು ತೊಂದರೆ ಆಗಿಲ್ಲ. ಅದೇ ಚಾಳಿನೂ ಈಗನು ಮಾಡ್ಲಕ್ ಹೊಂಟಾರಿ. ಬೋರಿನ ನೀರು 1,000 ಫುಟ್ ತಳಗಿನವ್ರಿ, 300, 500, 600, 800 ಅದಾರ ಸರ್. ಅವು ಎಲ್ಲ ಬಹಳ ಹಾರ್ಡ್ ವಾಟರ್ ಅದಾವ್ರಿ. ಆ ಹಾರ್ಡ್ ವಾಟರ್ ಗಿಡದ ಬಡ್ಡೆ ಬಿಡನ್ನ ಅಲ್ಲಿ ಬೇರ್ ಕೊಳೆಯುತ್ತವ್ರಿ, ನೆಲ ಗಟ್ಟಿ ಆಗ್ತವ್ರಿ. ಮಣ್ಣಿನ ಕಣಕಣಗಳ ನಡಬರ್ಕ ಗಾಳಿ ಬೆಳಕ ಆಡುವಂತ ಸಿಸ್ಟಮ್ ಇರ್ತದೆ ಸರ್. ನಿಸರ್ಗದೊಳಗೆ ನೇಮ್ ಅದ್ರಿ ಅದು, 50% ತೇವಾಂಶ, 50% ಗಾಳಿ ಆಡುವಿಕೆ. ಈ ನೀರಿನೊಳಗಿನ ಈ ಸೋಡಿಯಂ ನೀರ್ ಏನ್ ಮಾಡ್ತಾರೆ, ಆ 50% ಗಾಳಿ ಆಡುವಿಕೆ ಮತ್ತು ನೀರೇನ್ ತೇವಾಂಶ ಇರುವಂತ ಗ್ಯಾಪ್ ಸ್ಥಳ ಎಲ್ಲ ಡಾಂಬರ್ ಸಿಡಿಕೆ ನಂಗೆ ಗಟ್ಟಿ ಮಾಡಿಬಿಡ್ತಾರೆ ಸರ್. ಅಲ್ಲಿ ಅವಾಗ ಬೇರ್ ಕೊಳಿತಾರೆ ಸರ್. ಬೇರ್ ಕೊಳೆನ ಅದು ಗಮಸಿಸ್ ರೋಗ ಬಂದು ಗಿಡಗಳು ಒಣಗ್ಲ ಶುರು ಮಾಡ್ತಾರೆ. ಇವ್ರು ಔಷಧಿ ಹೊಡಿತಾರೆ ಮ್ಯಾಗ್ರಿ, ಖರೆ ಮಣ್ಣಿನೊಳಗೆ ಏನಾಗ್ಯದ ಅನ್ನೋದು ಯಾರು ಕಂಡಿಡಂಗಿಲ್ಲ. ಇದು ಎಲ್ಲ ನೀರಿನಿಂದ ಆಗ್ತಾರೆ ಸರ್. ಇದು ಆ ನೀರಿನಿಂದ ಆಗಂತದ್ದು ಏನಾರೇ ನಾವು ಮಾಡ್ಬೇಕಂದ್ರೆ ಲೀಟರ್ 2 ಲೀಟರ್ ಆರೋ ನೀರ್ ಮಾಡಿ ಕುಡಿಬಹುದು ಸರ್. ಹೊಲಕ್ ಬಿಡಂತ ಹ್ಯಾಂಗ್ ಮಾಡ್ಬೇಕಂತ ಸರ್ಚ್ ಮಾಡಿಗೆ ಈ ಕಂಡೀಷನರ್ ಒಂದರ ಅನುಕೂಲ ಆಗ್ತದ ಅಂತ ಗೊತ್ತಾಯ್ತು. ಅಂದ್ರೆ ನೀರ್ ಹಾಳಾಗಂಗಿಲ್ಲ, ಹಾಳಾಗಂಗಿಲ್ಲ. ಬಿಟ್ಟಿದ್ದ ನೀರ್ ಮಣ್ಣಿನೊಳಗ ಈ ಇದು ಒಳೆ ಆಗಂಗಿಲ್ಲ ಸರ್, ಉಪ್ಪಿನ ಅವಶ್ಯ ಶೇಖರಣೆ ಆಗಂಗಿಲ್ಲ. ಹಂಗ್ ನೋಡಿದೆವು, ಒಂದು ತೀರ್ಮಾನಕ್ ಬಂದೇವ್ರಿ ಸರ್. ನಾವು ರೊಕ್ಕ ಎಟ್ಟರೆ ಯಾಕೆ ಹೋಗ್ಲಕ್ಕ ಅಂತ ಹೇಳಿಸಿದ ಅತರ್ಗದ ಜ್ಞಾನ ಯೋಗ ಆಶ್ರಮದ ಈಶ್ ಪ್ರಸಾದ್ ಅಪ್ಪೋರ ಆಶ್ರಮದೊಳಗ ಕಣೇರಿ ಮುತ್ತವ್ರಿಗೆ ಬಂದಿದ್ರಿ ಒಂದ್ಸಲ ನುಡಿ ನಮ್ಮ ಕಾರ್ಯಕ್ರಮ ಮುಕ್ತಾಯಕ. ಆ ಟೈಮ್ದಾಗ ಆ ಕಂಡೀಷನರ್ ಅವರು ತಮ್ಮ ಇನ್ಸ್ಟ್ರೂಮೆಂಟ್ ತಗೊಂಡ್ ಬಂದಿದ್ರು. ಅವಾಗ ರೈತರಿಗೆ ಎಲ್ಲರಿಗೆ ಹೇಳಿದ್ರು, ಇದನ್ನು ಕುಂದ್ರಸೋದ್ರಿಂದ ನಿಮ್ ನಿಂಬಿಡೋ ಚಲೋ ಅಥವಾ ಮಣ್ಣಿನೊಳಗೆ ಬೂರ್ಸ್ ಬರಂಗಿಲ್ಲ, ಉಪ್ಪು ಶೇಖರಣೆ ಆಗಂಗಿಲ್ಲ ಅಂತ. ನಾನು ಅವ್ರು ರೊಕ್ಕ ಕೇಳಿದಾರ ಸರ್, ಏನಾರ 1,000, 2,000 ಆವೇನಂತೇಳಿ. ಅವ್ರು 25,000, 30,000, 50,000, 1,00,000, 40,000 ಹಿಂಗೆ ಹೇಳಿದ್ರು ಸರ್. ಒಕ್ಕಲಿಗಾರಿಗೆ ಅಷ್ಟೊಂದು ದುಡ್ಡು ಹಾಕೋದಾಗಲ್ಲ ಅಂತ ಹೇಳಿ ಕೆಲವೊಂದಿನ ಇದು ಮಾಡಿದೆವು. ನಾವು ಎಲ್ಲ ವಿಚಾರ ಮಾಡ್ಲಿಕ್ಕಾಗಿ ನಾವು ಒಂದ್ ಎಕರೆದಿಂದ 5-10 ಲಕ್ಷ ರೂಪಾಯಿ ಉತ್ಪನ್ನ ನಿಂಬೆ ಗಿಡದಾಗ ತಗೋತೇವು. ಒಂದು ಭಾಗ ಯಾಕೆ ನಾವು ಅದಕ್ಕೆ ನಿಂಬೆ ಗಿಡಕ್ಕೆ ಚಲೋ ಆಗೋದಿತ್ತು ಅಂದ್ರೆ ಮಾಡಬಾರ್ದು ಅನ್ನೋದು ಧೈರ್ಯ ಮಾಡಿ ಒಂದ್ 4 ಮಂದಿ ತಯಾರಾಗಿವ್ರಿ ಸರ್. ಇನ್ನು ತೋಳು ಟೈಮ್ದಾಗ ಇವ್ರಿಗೆ ಮತ್ತೆ ಒಕ್ಕಲ್ತಂದ ಏನೇ ಇದ್ರು ಇವ್ರಿಗೆ ಭಾಷೆ ನಾವು ಕೇಳಬೇಕು ಅನಿಸ್ತು ಕೇಳದೆವು. ಈಗೊಂದು ನಿನ್ನೆ ನಮಗೆ ಮಾಡಿಕೊಟ್ಟಾರ ಸರ್, ಬರೀ ಏನು ರೊಕ್ಕ ತೋಳಿ ಮಾಡಿಕೊಟ್ಟಾರಿ, 2,500 ರೂಪಾಯಿದಾಗೆ ಖರ್ಚನಾಗ ಆತದ. ಅವ್ರ ಕಂಪನಿಯು ಚಂದ ಮಾಡಿ ಆಮೇಲೆ ಅವ್ರೆಲ್ಲ ಕಾರ್ನಾಗ ತಿರುಗಾಡುದು, ಬಂಗ್ಲೆ ಕಟ್ಟಿದ್ದು, ಆಫೀಸ್ ಮಾಡಿದ್ದು, ಆ ವರ್ಕರ್ಸ್ಗಳಿಗೆಲ್ಲ ಹಿಂಗೆಲ್ಲಾನು ಕೂಡಿಸಿ ಆ್ಯಡ್ ಮಾಡಿ ಅದಕ್ಕೆ ಅಷ್ಟು ರೊಕ್ಕ ಆಗಿರ್ತದ. ಅಷ್ಟೇನು ರೊಕ್ಕ ಇರಂಗಿಲ್ಲ ಅದಕ್ಕೆ. ನಾವೊಂದು ಮಾಡಿಕೊಡ್ತೀನಿ, ಅದನ್ನ ಪ್ರಯೋಗ ಮಾಡಿರ್ತೀವಿ. ನಿನ್ನೆ ಇಲ್ಲಿ ಮನೆ ಮಾಡಿಕೊಟ್ಟರೆ ಸರ, ನಿನ್ನೆ ಒಯ್ದು ಅದು ನರ್ಸರಿ ಜೋಡಿಸಿವು. ನಮ್ಗೆ ಅದು ವಿಶೇಷ ರೀತಿ ಅನಿಸಿದೆ ಸರ್, ನೀರು ತಿಳಿಯಾತವ್ರಿ, ತುಸು ನೀರು ತಿಳಿನೇ ಇರ್ತಾವ. ಅದ್ರಾಗೆ ಒಂದರ 2 ಗ್ಲಾಸ್ನಾಗ ಹಾಕಿ ನೋಡಿದ್ರೆ ಒಂದರ ಪರ್ಕ್ ಅನಿಸ್ತರಿ. ಅದ್ರಾಗ ಕೈ ಆಡಿಸಿದ್ರೆ ಒಂದ್ ತುಸು ಏನೋ ಒಂದ್ ತರದ ಅನುಭವ ಆಗ್ತದೆ. ಇಲ್ಲಾಂದ್ರೆ ಮ್ಯಾಲ ಉಪ್ಪು ತೇಲ್ತಿರ್ತದ, ಅದು ಅದು ಬರ್ತದೆ ಸರ್, ಗೊತ್ತಾಗ್ತದೆ. ಈಗ ನಿನ್ನೆ ಅಟ್ ಗೊತ್ತಾಗಿದ್ರಿ, ಒಂದ್ ತಿಂಗಳ 1.5 ತಿಂಗಳ ಆದ್ಬಳಕ್ ಪೂರ್ಣ ಈ ಬೇರಿನೊಳಗ ಬಹಳ ಅಗ್ದಿ ಬೆಳವಣಿಗೆ ಚಮತ್ಕಾರಕ ರಿಸಲ್ಟ್ ಬರ್ತದ ಕಣೇರಪ್ಪ ಅವರು ಹೇಳ್ಯಾರಿ. ಆ ನಂಬಿಕೆಯಿಂದ ನಾವು ಒಂದರ ಪ್ರಯೋಗ ಮಾಡಿ ನೋಡ್ಲಿಕ್ಕೆ ಸರ್, ಮುಂದಿನ ದಿನ ಬಂದಾಗ ಚಲೋ ಆಗ್ತದ ತನ್ಸದ. ಅವರಿಂದ ಏನ್ ಸೇವೆ ಸಿಗ್ತದ ದೇವ್ರಿಗೆ ಮುಟ್ಲಿ ಅಡ್ಡಿಲ್ಲ. ಈಗ ಏನು ನೀವು ಹೋಮಿಯೋಪತಿ ಔಷಧ ಉಪಯೋಗ ಮಾಡಿ ಬೀಜ ಸಸಿ ನಾಟು ಎತ್ತರ ಆಗುವಂತವು, ಆಮೇಲೆ ಅದಕ್ಕೆ ಒಂದರ ಲಕ್ಷಣ ಬರಂತ ನೋಡೋಣ. ಹೌದಪ್ಪ, ಸಸಿ ಬಹಳ ಒಳ್ಳೆ ಉತ್ತಮ ತೋಳ ನಮ್ಮಲ್ಲಿ ನೋಡಿದ್ರೆ ಅಂದ್ರೆ ಯಾರು ಹಳ್ಳಿ ಹೋಗಲ್ ಸರ್. ಏನು ನೀವು ಸಸಿ ಕೊಟ್ಟಿರಲ್ಲ, ಆ ಸಸಿಗಳ ಬೆಳವಣಿಗೆ ಹೆಂಗದ ಅಂತೀರಿ ಸರ್? ದಿನ ಯಾರಿಗೆ ಕೊಟ್ಟಿರ ಸರ್? ಈಗ ನಮ್ಗೆ ಅವ್ರಿಗೆ ಎಂದ್ ಬೆಟ್ಟಾಗ 6 ತಿಂಗಳಾಯ್ತ್ರಿ, ಇನ್ನ ನಮ್ಮಲ್ಲಿ ಅದಾರ ಸಸಿ. ಈಗಾಗಲೇ ನಮ್ಗ ಅವುಗಳ ಬೆಳವಣಿಗೆ ಹೆಂಗದ? ಬೆಳವಣಿಗೆ ಬಹಳ ಚಲೋ ಅದ ಸರ್. ಬೆಳವಣಿಗೆ ಬಹಳ ಅವಸರ ಇರ್ತಾರೆ ಸರ್. ಕೆಲವೊಂದ್ ತಾವದಲ್ಲಿ ನಾವು ಬಹಳ ಅಟ್ ಒಂದ್ 200 ನರ್ಸರಿ ತಿರುಗಾಡಿದ್ರಿ ಸರ್. ಬಹಳ ಅವಸರಲ್ಲೇ ಬೆಳೆದಿದ್ದು ರೈತರ ಬೆಲ್ಲಕ್ ಹೋಗಿ ಬಹಳ ಕುಂಠಿತ ಆತದ್ರಿ ಅವ್. ನಿಧಾನವಾಗಿ ಬೆಳೆದಿದ್ದು ರೈತರ ಬೆಲ್ಲಕ್ ಹೋಗಿ ಅಡ್ಜಸ್ಟ್ ಆತಾವ್ರಿ. ಅದಕ್ಕ ನಿಧಾನವಾಗಿ ಬಹಳ ಅಗ್ದಿ ನೋಡಿದ್ರೆ ಹೌದ್ ಹೌದ್ ನಂಗೆ ಬೆಳೆದಾವ್ರಿ. ಬೈಲ್ವಾರ್ರಿ ಹಂಗ ಇರ್ತಾವ ಹಂಗದಾರಿ ಸರ್. ಬಟ್ ಅಡ್ಡಿಲ್ಲ, ಬಹಳ ಒಳ್ಳೆ ವಿಚಾರ. ಯಾಕಂದ್ರೆ ಗಿರೀಶ್ ಭದ್ರಗೌಡ ಅವ್ರು ಏನ್ ಹೇಳಿದ್ರು ಅದನ್ನ ತಾವು ಫಾಲೋ ಮಾಡ್ತಾ ಇದ್ದೀರಿ, ಮತ್ತೆ ತಾವು ಕೂಡ ಏನು ಪ್ರಯೋಗಶೀಲ ರೈತರಿದ್ದೀರಿ, ಪ್ರಯೋಗ ಮಾಡಬೇಕು, ಹೊಸ ವಿಚಾರ ತಿಳಿಬೇಕು, ಮಂದಿಗೆ ತಿಳಿಸಬೇಕು ಅನ್ನುವಂಥದ್ದು ಈ ನಿಟ್ಟಿನೊಳಗೆ ಈಗೇನು ತಾವು ಮಾಡ್ತಾ ಇದ್ದೀರಿ. ಅದು ನಮ್ಮ ಉಳಿದಂತಹ ರೈತರಿಗೂ ಕೂಡ ಒಂದು ದಾರಿದೀಪ ಆಗಬಹುದು. ಇನ್ನೊಂದು ವಿಶೇಷ, ಈಗ ಸಸಿ ಇವ್ರ ಬೆಲೆಗೆ ತಂದು ಇಟ್ಟಿವ್ರಿ ಸರ್ ಕೆಲವೊಂದು. ಅಂದ್ರೆ ಇಜಾಪುರಕ್ ಬಂದು ಹಳ್ಳಿ ಹೋಗೋರಿಗೆ ಇಲ್ಲಿದಿಂದ ನಮ್ ಇನ್ನು ಮತ್ತೆ ಆ ಕಡೆ ಬರ್ಲಿಕ್ಕಿಂತ ಒಳಗಾಗ್ತದೆ, ಇಲ್ಲೇ ಮಾಡಿದಾರೆ. ಅವರು ನಮಗ್ ಕೇಳ್ತಾರೆ ಸರ್, ಈ ನಿಮ್ ಮಗಿ ಹಚ್ಚದ ಬಳಕ ನಾವು ಎಷ್ಟಿನ ಗೊಬ್ಬರ ಕೊಡಬೇಕು, ಅವ್ಕೆ ಏನೇನು ಸಸಿ ಸಂರಕ್ಷಣೆ ತಗೋಬೇಕು, ಏನ್ ಔಷಧ ಹಾಕ್ಬೇಕು, ಬೆಳಿಲ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಕೇಳ್ತಾರ. ನಾವ್ ಹೇಳೋದಕ್ಕಿಂತ ಅವ್ರು ಇಲ್ಲಿ ಹೇಳಿ ಕಳ್ಸಿದ್ರಪ್ಪ ಅಂದ್ರೆ ಅವ್ರಿಗೆ ಬೆಳವರಿಗೆ ಅನುಕೂಲ ಆಗ್ತದೆ. ಅದೊಂದು ಮಾಡ್ಬೇಕಂತ ಮಾಡಿದಾರೆ ಸರ್. ಅವರು ಒಂದ್ ಸಣ್ಣ ನರ್ಸರಿ ಮಾಡ್ಯಾರಿ, ನಮ್ ಸಸಿಗಳನ್ನ ತಂದು ಇಟ್ಟಿದ್ದಾರೆ. ಈ ಕಡೆ ಯಾರು ದೂರಿನವ್ರು ಬಂದು ನಮ್ಮಲ್ಲಿ ಬಂದು ಹೋಗೋದಕ್ಕೆ ಒಂದ್ ಇಲ್ಲಿದೆ ಒಯ್ದ್ರೆ ಅಂದ್ರೆ ಅವ್ರಿಗೂ ಒಂದರ ಅನುಕೂಲ ಆಗ್ತದೆ, ಒಂದು ವ್ಯವಸ್ಥೆ ಮಾಡಿದ್ರು ಸರ್. ಅಡ್ಡಿಲ್ಲ. ರಾಜಶೇಖರ್ ನಿಂಬರಿಯವರೇ, ತಮಗೆ ಯಾರಾದ್ರೂ ಮಾತಾಡಬೇಕು ಅಂತಂದ್ರೆ ತಮ್ಮ ನಂಬರ್ ಹೇಳ್ತೀರಿ? ಹ್ಞೂ ಸರ್, 99 7 2 6 1 3 2 7 3 5 6 3. ಆತ್ಮೀಯರೆ, ಈಗ ಏನು ರಾಜಶೇಖರ್ ನಿಂಬರಿಗೆ ಅವರು ಈ ಹೋಮಿಯೋಪತಿ ಔಷಧಗಳ ಒಂದು ಪ್ರಯೋಗ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ತಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅವ್ರ ಕಡೆಯಿಂದ ಪಡಿಬಹುದು, ಅನುಭವ ಪಡಿಬಹುದು. ನಾನು ಅವ್ರ ನಂಬರ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9972 61 2756. ಈ ನಂಬರ್ನ ಸಂಪರ್ಕ ಮಾಡಿ ಅವರ ಜೊತೆಗೆ ಮಾತಾಡಬಹುದು. ಒಳ್ಳೆಯದು ರಾಜಶೇಖರ್ ನಿಂಬರಿಗೆ ಅವರೇ, ಈ ಏನು ಪ್ರಯೋಗ ಯಶಸ್ವಿಯಾಗಲಿ ಅಂತೇಳಿ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಇಂತಹ ಪ್ರಯೋಗಗಳಿಂದ ನಮ್ಮ ರೈತರ ಬದುಕು ಇನ್ನೂ ಹಸನಾಗಲಿ, ಅವರಿಗೆ ಪ್ರಗತಿ ಆಗಲಿ ಅಂತೇಳಿ ನಾವು ಕೂಡ ಹಾರೈಸ್ತೇವೆ. ಧನ್ಯವಾದಗಳು. ಧನ್ಯವಾದಗಳು ಭಾಗವಹಿಸಿದ್ದೀವಿ. ನಮಸ್ಕಾರ. ನಮಸ್ಕಾರ. ಈ ತನಕ ನಿಂಬೆ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದ ಹಿರಿಯ ಪ್ರಗತಿಪರ ಸಾವಯವ ಕೃಷಿಕರಾದ ರಾಜಶೇಖರ್ ನಿಂಬರಗಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಈಗ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೌಡ ಅವರೊಂದಿಗಿನ ಮಾತುಕತೆಯನ್ನ ಆಲಿಸೋಣ. ಆದರೆ ನಮ್ಮ ಜೊತೆಗೆ ಗಿರೀಶ್ ಭದ್ರಗೌಡ ಅವರು ಕೂಡ ಇದ್ದಾರೆ. ಅವರ ಏನು ವಿಚಾರಗಳದಾವ, ಹೋಮಿಯೋಪತಿ ಔಷಧಗಳನ್ನ ಉಪಯೋಗ ಮಾಡಿ ಬೆಳೆಗಳ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತದ್ದು, ಮತ್ತು ಬೆಳೆಯ ಇಳುವರಿ ಸರ್ವತೋಮುಖ ಅಭಿವೃದ್ಧಿಗಾಗಿ ಅವರು ಈ ಹೋಮಿಯೋಪತಿ ಮೆಡಿಸಿನ್ಗಳನ್ನ ಯಾವ ರೀತಿ ನಾವು ಉಪಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ರೈತರಿಗೆ ಒಂದು ತರಬೇತಿ ನೀಡುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈಗೇನು ರಾಜಶೇಖರ್ ನಿಂಬರಿಗೆ ಅವರು ತಮ್ಮ ನಿಂಬೆ ಬೀಜಗಳ ಒಂದು ಬೀಜೋಪಚಾರ ಮಾಡಿ ಅವುಗಳನ್ನು ಬೆಳೆದಿದ್ದಾರಲ್ಲ ನರ್ಸರಿ ಒಳಗೆ, ಆ ಔಷಧ ಯಾವುದು ಅವರು ಬಳಸಿದ್ದಾರೆ, ಅವರಿಗೆ ಯಾವ ರೀತಿ ತಾವು ಹೇಳಿ ಈ ಕೆಲಸ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳುವಳಿಕೆ ನೀಡಿದ್ರಿ?

ನಾನು ಅದರಲ್ಲಿ ಪ್ರತಿ ವೀಕ್ಲಿ ಅಪ್ಡೇಟ್ಸ್ ತಗೊಂಡು ನೋಡ್ತಾ ಇರ್ತೇನೆ. ಯಾಕಂದ್ರೆ ಇದು ಹೆಂಗಂದ್ರೆ ಇದು ಒಂದು ವಿಶ್ವ ಇದ್ದಂಗ, ನಾವು ಪ್ರತಿ ಸರ್ತೆ ನಾವು ಹಳೆದನ್ನ ಕಲಿತು ಹೊಸದನ್ನ ತಿಳ್ಕೊತಾ ಇರಬೇಕು. ಬೆಳೆ ಹೆಂಗ ಹಳೆಯಲ್ಲಿ ಉದುರ್ತೈತಿ, ಹೊಸಲ್ಲಿ ಹೆಂಗೆ ಚಿಗುರ್ತಿರ್ತದಲ್ಲ, ಹಂಗ ಇದರಲ್ಲಿ ಸಾಕಷ್ಟು ಮಾಹಿತಿ ಇರ್ತದ. ಹೋಮಿಯೋಪತಿ ಅಂತಂದ್ರೆ ಇದು ಒಂದು ದೊಡ್ಡ ಯೂನಿವರ್ಸಿಟಿ. ಇದು ಪ್ರತಿಯೊಂದು ಇದರಲ್ಲಿನು ಕೃಷಿಯಲ್ಲಿ, ಇನ್ನು ಹೆಚ್ಚಿನ ಜನ ರೈತರಿಗೆ ಗೊತ್ತಿಲ್ಲ ಕೃಷಿಯಲ್ಲಿ ಹೋಮಿಯೋ ಬಳಸ್ತಾರ ಇಲ್ಲ ಅಂತ. ಅದಕ್ಕೆ ಈ ನಾವು ಪ್ರಾಯೋಗಿಕವಾಗಿ ಇಲ್ಲಿ ಬಿಜಾಪುರ ಜಿಲ್ಲೆನೇ ಆಯ್ಕೆ ಮಾಡಿಕೊಂಡು ಡಿ ವಿ ರಾಮರಾವ್ ಸರ್ ನೇತೃತ್ವದಲ್ಲಿ ಸಾಕಷ್ಟು ಜನ ರೈತರಿಗೆ ಅದರಲ್ಲಿ ಮಾರ್ಗದರ್ಶನ ತರಬೇತಿ ಅದು ಕೊಟ್ಟು ಪ್ರಯತ್ನ ಮಾಡ್ತೇವೆ. ಒಟ್ಟಾರೆ ನಮ್ಮ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ವಿಷಮುಕ್ತ ಆಹಾರ ಬೆಳಬೇಕು, ರೈತರ ಖರ್ಚು ಕಡಿಮೆ ಆಗಬೇಕು, ಅವರಿಂದ ಒಳ್ಳೆ ಆಹಾರನು ಬೇರೆಯವರಿಗೆ ಸಿಗಬೇಕು. ಒಳ್ಳೇದು ಗಿರೀಶ್ ಭದ್ರಗೌಂಡವ್ರೆ, ಒಳ್ಳೆ ಪ್ರಯೋಗಗಳನ್ನು ಮಾಡ್ತಾ ಇದ್ದೀರಿ. ಮತ್ತೆ ನಮ್ಮ ಮುಂದಿನ ಕಾರ್ಯಕ್ರಮಗಳಲ್ಲಿ ಸಹಿತ ನಮ್ಮ ರೈತರಿಗೆ ಒಂದು ಮಾರ್ಗದರ್ಶನ ಕೂಡ ನಾವು ಯಾವ ರೀತಿ ಮಾಡಿದ್ದೀರಿ ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಈ ತನಕ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೌಂಡ್ ಅವರೊಡನೆ ನಡೆಸಿದ ಮಾತುಕತೆಯನ್ನ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರೂಳಿ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದಿರಿ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ಈಗ ಕೇಳೋಣ ಜಮಗಾಬಿ ಗ್ರಾಮದ ಮಲ್ಲಮ್ಮ ವಾಡಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು. ಅಂದ ಚಂದಿಡಿ ಕಣ ಲಿಂಗಕ್ಕ ಬೆಳಗನ ಬಾಯ್ ಬಸವೇಶ ಭವೇಶ ಕಲ್ಯಾಣ ವಾಸ್ಯಗ ಬೆಳಗುವೆ ನಾರುತಿಯ ಬಸವೇಶ ಭವೇಶ ಕಲ್ಯಾಣ ವಾಸ್ಯಗ ಬೆಳಗುವೆ ನಾರುತಿಯ ಬಸವೇಶ ಕಲ್ಯಾಣ ವಾಸ್ಯಗ ಬೆಳಗುವೆ ನಾರುತಿಯ ಬಸವೇಶ ಭವೇಶ ಕಲ್ಯಾಣ ವಾಸ್ಯಗ ಬೆಳಗುವೆ ನಾರುತಿಯ ಸೋರೆ ಪನಾದ ಸೋದಾಗೆ ಹಿಡಿಕೊಂಡ ಸೂರ್ಯಾಗ ಬೆಳಗನ ಬಾಯ್ ಸೂರ್ಯಪ್ಪನಾದ ಸೋದಾಗೆ ಹಿಡಿಕೊಂಡ ಸೂರ್ಯಾಗ ಬೆಳಗನ ಬಾಯ್ ಬಸವೇಶ ಭವೇಶ ಕಲ್ಯಾಣ ವಾಸ್ಯಗ ಬೆಳಗುವೆ ನಾರುತಿಯ ಬಸವೇಶ ಭವೇಶ ಕಲ್ಯಾಣ ವಾಸ್ಯಗ ಬೆಳಗುವೆ ನಾರುತಿಯ ಬಸವೇಶ ಭವೇಶ ಕಲ್ಯಾಣ ವಾಸ್ಯಗ ಬೆಳಗುವೆ ನಾರುತಿಯ ಬಸವೇಶ ಭವೇಶ ಕಲ್ಯಾಣ ವಾಸ್ಯಗ ಬೆಳಗುವೆ ನಾರುತಿಯ ಪೂಜೆಯ ಮಾಡುತ್ತ ಪುಸ್ತಕ ಹೇಳುತ್ತ ಪುರುಷಾಗ ಬೆಳಗನ ಬಾಯ್ ಪೂಜೆಯ ಮಾಡುತ್ತ ಪುಸ್ತಕ ಹಿಡಿಕೊಂಡು ಪುರುಷಾಗ ಬೆಳಗನ ಬಾಯ್ ಬಸವೇಶ ಭವೇಶ ಕಲ್ಯಾಣ ವಾಸ್ಯಗ ಬೆಳಗುವೆ ನಾರುತಿಯ ಬಸವೇಶ ಭವೇಶ ಕಲ್ಯಾಣ ವಾಸ್ಯಗ ಬೆಳಗುವೆ ನಾರುತಿಯ ಬಸವೇಶ ಭವೇಶ ಬೆಳಗುವೆ ನಾರುತಿಯ ಬಸವೇಶ ಭವೇಶ ಕಲ್ಯಾಣವಾಸಗ ಬೆಳಗುವೆ ನಾರುತಿಯ ಮಲ್ಲಿಗೆ ಹೂವಗಳ ಮ್ಯಾಲಾಗ ಇಡಿಕೊಂಡು ಮಲ್ಲೈಗ ಬೆಳಗಾನು ಮಲ್ಲಿಗೆ ಹೂವಗಳ ಮ್ಯಾಲಾಗ ಇಡಿಕೊಂಡು ಮಲ್ಲೈಗ ಬೆಳಗಾನು ಬಾಯ್ ಬಸವೇಶ ಭವೇಶ ಕಲ್ಯಾಣವಾಸ್ಯಗ ಬೆಳಗುವೆ ನಾರುತಿಯ ಬಸವೇಶ ಭವೇಶ ಕಲ್ಯಾಣವಾಸ್ಯಗ ಬೆಳಗುವೆ ನಾರುತಿಯ ಬಸವೇಶ ಭವೇಶ ಕಲ್ಯಾಣವಾಸ್ಯಗ ಬೆಳಗುವೆ ನಾರುತಿಯ ಬಸವೇಶ